ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ. ಕೃಷಿ ಕಳಸ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಈ ಗೀತೆಗಳ ರಚನೆ ವಿಜಯ್ ಅಂಗಡಿ. ರೈತ ಬಂಧುವರೇ, ಕೊಡಗಿನಲ್ಲಿ ಕಾಫಿಯನ್ನ ಎಷ್ಟು ಇಷ್ಟಪಟ್ಟು ಬೆಳೆಯಲಾಗ್ತಾ ಇದೆಯೋ, ಹಾಗೆ ವಿಶಾಲ ಪ್ರದೇಶದಲ್ಲಿ ಸಾಗುವಳಿ ಮಾಡಲಾಗ್ತಾ ಇದೆಯೋ ಅದರಂತೆ ಭತ್ತವನ್ನು ಅನೇಕ ಜನ ಪ್ರೀತಿಪಟ್ಟು ಬೆಳೀತಾರೆ. ಹೆಚ್ಚಿನ ಪ್ರದೇಶದಲ್ಲಿ ಇದನ್ನು ಸಾಗುವಳಿ ಮಾಡ್ತಾರೆ. ಭತ್ತದಲ್ಲಿ ಹತ್ತಾರು ತಳಿಗಳು ನಮ್ಮ ಈ ಜಿಲ್ಲೆಯಲ್ಲಿದ್ದಾವೆ. ಮುಂಗಾರಿಯ ಹಂಗಾಮಿನಲ್ಲಿ ಪ್ರಧಾನವಾಗಿ ಭತ್ತವನ್ನು ಕೊಡಗು ಜಿಲ್ಲೆಯಲ್ಲಿ ಕೃಷಿ ಮಾಡಲಾಗ್ತಾ ಇದೆ. ಮಳೆಯಾಶ್ರಯದಲ್ಲೇ ಸಿಗುವ ಮಳೆ ನೀರನ್ನೇ ಉಪಯೋಗಿಸಿಕೊಂಡು ಭತ್ತ ಹುಲಸಾಗಿ ಬೆಳೀತಾ ಹೋಗ್ತದೆ. ಮಳೆ ನೀರಿನಲ್ಲಿ ಒಳ್ಳೆಯ ಪೋಷಕಾಂಶಗಳಿರ್ತವೆ. ಮುಂಗಾರಿ ಹಂಗಾಮಿನಲ್ಲಿ ಭತ್ತ ಸೊಗಸಾಗಿ ಬೆಳೀತದೆ. ತಗ್ಗು ಪ್ರದೇಶಗಳಲ್ಲಿ ವಿಶಾಲವಾದ ಜಾಗಗಳಲ್ಲಿ ಬೆಳೆಯುವ ಭತ್ತವನ್ನು ನೋಡದೆ ಆನಂದ. ಭತ್ತದ ಗದ್ದೆಗಳನ್ನು ತಯಾರು ಮಾಡುವಾಗಲಿಂದ ಹಿಡಿದು ಕಟಾವು ಮಾಡಿ ಕಣ ಮಾಡಿ ಸಾಗಿಸುವವರೆಗೆ ಚೆನ್ನಾಗಿ ಕೆಲಸಗಳನ್ನು ಕೇಳುತ್ತೆ. ಹಾಗೆ ನಿರಂತರವಾದ ಉದ್ಯೋಗಗಳು. ಐದಾರು ತಿಂಗಳುಗಳ ಕಾಲ ರೈತರು ಇದರಲ್ಲಿ ತಮ್ಮನ್ನು ತೊಡಸ್ಕೊಳ್ತಾರೆ. ಬೀಜದ ಆಯ್ಕೆಯಿಂದ ಹಿಡಿದು ಸಸಿ ಮಡಿ ಮಾಡಿ ಸಸಿಗಳನ್ನು ಕಿತ್ತು ನಾಟಿ ಮಾಡಿ ಅಲ್ಲಿ ಗೊಬ್ಬರ ಕೊಟ್ಟು ಕಳೆ ತೆಗೆದು ಪೋಷಣೆಯನ್ನು ಕೈಗೊಂಡು ಕಟಾವು ಮಾಡಿ ಕಣ ಮಾಡಿ ಚೀಲಕ್ಕೆ ತುಂಬಿ ನಂತರ ಬಳಕೆ ಹಂತದವರೆಗೆ ಎಷ್ಟೊಂದು ಕೆಲಸಗಳಾಗ್ತವೆ, ಮತ್ತು ಏನೆಲ್ಲ ಅನುಭವಗಳು. ವ್ಯತ್ಯಾಸಗಳಾದಾಗ ಮನಸ್ಸಿಗೆ ಬೇಸರ ಅನಿಸುತ್ತೆ. ಅತಿ ಮಳೆ ಬಂದು ನೆರೆ ಬಂದಾಗ ಹಾಕಿದ ಸಸಿಗಳು ಕೊಚ್ಕೊಂಡು ಹೋಗೋದಿದೆ. ಬೆಳೆದ ಪೈರು ಕೈ ಸೇರದೆ ಮಣ್ಣು ಸೇರೋದಿದೆ. ಅಪರೂಪಕ್ಕೆ ಈ ರೀತಿಯ ಸನ್ನಿವೇಶಗಳು ಕಾಣೋದಿದೆ. ಇಲ್ಲವೇ ಅತಿಯಾದ ಮಳೆ ಕೊರತೆಯಲ್ಲೂ ಬೆಳೆಯಿಂದ ಫಲ ಪಡೀಲಿಕ್ಕೆ ಆಗೋದಿಲ್ಲ. ಆನೆಗಳಿಂದ ಹಂದಿಗಳಿಂದ ಮತ್ತಿತರೆ ಪ್ರಾಣಿ ಪಕ್ಷಿಗಳಿಂದಲೂ ತೊಂದರೆಗಳು ಆಗಾಗ್ಗೆ ಕಾಣಿಸ್ತಾ ಇರ್ತವೆ. ಇವೆಲ್ಲವುಗಳ ಮಧ್ಯದಲ್ಲಿ ರೈತರು ಬಿಡೋದಿಲ್ಲ. ಆದದ್ದಾಗಲಿ ಅಂತ ಅನ್ಕಂಡೆ ಭತ್ತವನ್ನು ಬೆಳೀತಾ ಇರ್ತಾರೆ. ಇದುವೇ ರೈತರ ವಿಶೇಷ, ಇದುವೇ ರೈತರ ಗುಣ ಸಾಮರ್ಥ್ಯ. ಭತ್ತ ನಮಗೆಲ್ಲ ಅನ್ನದ ಬೆಳೆ. ಬರೀ ಅನ್ನ ಅಲ್ಲದಲ್ಲೇ ಬೇರೆ ಬೇರೆ ಆಹಾರಕ್ಕೂ ಇದು ಬಳಕೆ ಆಗ್ತದೆ. ಇವತ್ತು ದೇಶದ ಅನೇಕ ಭಾಗಗಳಲ್ಲಿ ರೈತರು ಸಾರ್ವಜನಿಕರು ಅನ್ನವನ್ನೇ ಸೇವನೆ ಮಾಡ್ತಾರದು. ಭತ್ತದ ಪಾಲಿಶ್ ಮಾಡಿದ ಅಕ್ಕಿ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಪಾಲಿಶ್ ಮಾಡದ, ಕಮ್ಮಿ ಪಾಲಿಶ್ ಮಾಡಿದ, ಹಾಗೆ ಕುಸಲಕ್ಕಿ ರೂಪದಲ್ಲಿ ಸಿಗುವ ಅಕ್ಕಿ ಇನ್ನೂ ಒಳ್ಳೆಯದಂತ ಅಂದ್ಕೊಂಡು ಆಹಾರ ತಜ್ಞರು ಮಾತಾಡೋದಿದೆ, ಸಲಹೆ ಕೊಡೋದಿದೆ. ರೈತ ಬಾಂಧವರೇ, ಭತ್ತದ ಹುಲ್ಲು ದನಕರುಗಳಿಗೆ ಆಹಾರವೇ, ಮೇವು. ಆದರೆ ಹೆಚ್ಚು ಕೊಟ್ಟಷ್ಟು ಅದೂ ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಪಶುವೈದ್ಯರು ಪ್ರಸ್ತಾಪ ಮಾಡೋದಿದೆ. ಆಕ್ಸಲೇಟ್ ಅಂಶ ಒಣಹುಲ್ಲಿನಲ್ಲಿ ಇರೋದ್ರಿಂದ ಜಾನುವಾರುಗಳ ದೇಹದಲ್ಲಿರುವ ಕ್ಯಾಲ್ಶಿಯಮ್ಮು ಕ್ರಮೇಣವಾಗಿ ಕಮ್ಮಿ ಆಗಿ ಆರೋಗ್ಯದ ತೊಂದರೆಗಳು ಕಾಣಿಸೋದಿದೆ ಅಂತ ಅಂದ್ಕೊಂಡು ಅಲ್ಲಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತದವೆ. ಹಾಗೆ ಅನುಭವಗಳು ಗಮನಕ್ಕೆ ಬರ್ತದವೆ. ರೈತ ಬಾಂಧವರೇ, ನಮಗೆ ಹೇಗೆ ಆಹಾರದಲ್ಲಿ ಭಿನ್ನತೆ ಇರಬೇಕೋ ಜಾನುವಾರುಗಳ ಮೇವಿನ ಪೂರೈಕೆಯಲ್ಲೂ ವೈವಿಧ್ಯತೆ ಇಟ್ಕೊಂಡಿರಬೇಕು. ಆಗ ಅವು ಚೆನ್ನಾಗಿರ್ತವೆ, ಅವು ನೀಡುವ ಹಾಲಿನಲ್ಲೂ ಸತ್ವಾಂಶಗಳು ಉತ್ತಮವಾಗಿರ್ತವೆ. ಸಗಣಿ ಮತ್ತು ಗಂಜಲದಲ್ಲಿ ಭಿನ್ನ ಭಿನ್ನವಾದ ಸತ್ವಾಂಶಗಳು ಸೇರಿಕೊಳ್ತವೆ. ಈಗ ಭತ್ತದ ಬೆಳೆ ಕುರಿತಂತೆ ಒಂದು ಹಾಡು. ಈ ಗೀತೆಗೆ ಧ್ವನಿಗೂಡಿಸಿದರೆ ಬಿ ಎ ಗಣೇಶ್, ವಿ ಟಿ ಶ್ರೀನಿವಾಸ್, ಕಡ್ಲೇರ ತುಳಸಿಮೋಹನ್ ಮತ್ತು ಚಂದ್ರಕಲಾಮೂರ್ತಿ. ಬೆಳೆ ಹಸಿರಾ ಕಳೆ ಆನಂದದ ಕಹಳೆ, ಮುಂಗಾರಿ ಮಳೆ ಭತ್ತದ ಬೆಳೆ ಹಸಿರಾ ಕಳೆ ಆನಂದದ ಕಹಳೆ. ಭತ್ತ ತಳಿಗಳೆಷ್ಟು ಗೊತ್ತ, ಆಹಾರಕ್ಕೆ ಭತ್ತ ತಳಿಗಳೆಷ್ಟು ಗೊತ್ತ, ವೈವಿಧ್ಯತೆಯ ಸುತ್ತ ರೈತರ ಚಿತ್ತ, ವೈವಿಧ್ಯತೆಯ ಸುತ್ತ ರೈತರ ಚಿತ್ತ. ಮುಂಗಾರಿ ಮಳೆ ಭತ್ತದ ಬೆಳೆ ಹಸಿರಾ ಕಳೆ ಆನಂದದ ಕಹಳೆ, ಮುಂಗಾರಿ ಮಳೆ ಭತ್ತದ ಬೆಳೆ ಹಸಿರಾ ಕಳೆ ಆನಂದದ ಕಹಳೆ. ಕಾರ್ಮಿಕರ ಭಾವ ವನ್ಯಜೀವಿಗಳ ಬಾಯ, ಕಾರ್ಮಿಕರ ಭಾವ ವನ್ಯಜೀವಿಗಳ ಬಾಯ, ಸರ್ಕಾರದ ಸಹಾಯ ಬಿಡಿ ಚಿಂತೆಯ, ಸರ್ಕಾರದ ಸಹಾಯ ಬಿಡಿ ಚಿಂತೆಯ. ಮುಂಗಾರಿ ಮಳೆ ಭತ್ತದ ಬೆಳೆ ಹಸಿರಾ ಕಳೆ ಆನಂದದ ಕಹಳೆ, ಮುಂಗಾರಿ ಮಳೆ ಭತ್ತದ ಬೆಳೆ ಹಸಿರಾ ಕಳೆ ಆನಂದದ ಕಹಳೆ, ಆನಂದದ ಕಹಳೆ, ಆನಂದದ ಕಹಳೆ, ಆನಂದದ ಕಹಳೆ, ಆನಂದದ ಕಹಳೆ. ರೈತ ಬಾಂಧವರೇ, ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ನಾವು ಎಷ್ಟು ಕೊಟ್ಟರೂ ಸಾಲದೆ, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೋ ರೈತರ ಬಳಿ ದನಕರುಗಳಿಲ್ಲ, ಮೇಕೆ ಆಡುಗಳಿಲ್ಲ, ಕೋಳಿಗಳನ್ನು ಎಷ್ಟೋ ಜನ ಸಾಕ್ಲಿಕ್ಕಾಗ್ತಾ ಇಲ್ಲ. ವಾಣಿಜ್ಯ ಮಟ್ಟದಲ್ಲಿ ಕೆಲವೇ ಕೆಲವು ಜನ ರೈತರು ಕೋಳಿಗಳನ್ನು, ಹಸುಗಳನ್ನು, ಕುರಿಗಳನ್ನು, ಮೇಕೆಗಳನ್ನು ಹತ್ತಿಪ್ಪತ್ತು ಯಾಕೆ 50-100 ತನಕ ಅಥವಾ 500,000 ತನಕ ಸಾಕೋದಿದೆ. ಈ ಹಿಂದೆಲ್ಲ ನಾಡತಳಿ ಹಸುಗಳನ್ನು, ಪ್ರಾಣಿಗಳನ್ನು ಯಥೇಚ್ಛವಾಗಿ ಹಳ್ಳಿಗಳಲ್ಲಿ ಸಾಕಲಾಗ್ತಾ ಇತ್ತು. ಬೆಳಗ್ಗೆ ತಿಂಡಿ ಆದ ತಕ್ಷಣ ಅಥವಾ 7-8 ಗಂಟೆ ನಂತರ 11 ಗಂಟೆ ಒಳಗೆ ಓಣಿ ತುಂಬ ಹಸುಗಳು, ಎಮ್ಮೆಗಳು ಅಡ್ಡಾಡಿಕೊಂಡು ಮೇಲಿಕ್ಕೆ ಹೋಗ್ತಾ ಇದ್ದು. ಒಬ್ರೋ ಇಬ್ರೋ 100-100 ದನಕರುಗಳನ್ನು ಸಾಕಲಿಕ್ಕೆ ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾ ಇದ್ರು. 10-6 ಮನೆಗಳ ದನಕರುಗಳನ್ನು ಒಟ್ಟೊಟ್ಟಿಗೆ ಸೇರಿಸಿ ಮೇಯಿಸಿಕೊಂಡು ಬರ್ತಾ ಇದ್ರು. ಆದರೆ ಈಗ ಒಬ್ಬೊಬ್ಬರೇ ಒಂದೊಂದು 2-2 ಹಸುಗಳನ್ನು, ಎಮ್ಮೆಗಳನ್ನು ಸಾಕಿಕೊಳ್ಳೋದಿದೆ, ಅಥವಾ ಅವು ಇಲ್ದಲ್ಲೇ ನಡೆಯುತ್ತಂತನ್ಕೊಂಡು ಬೇಸಾಯ ಮಾಡೋದಿದೆ. ಕೇಳುಗರೆ, ನಮಗಿರುವ ಎಷ್ಟೇ ಜಮೀನಾದ್ರೂ ಅದು ಫಲವತ್ತಾಗಿದ್ರೆ ನಮ್ಮ ಬದುಕು ಹಸನಾಗಿದೆ ಅಂತ ಅರ್ಥ. ಬರೀ ರಾಸಾಯನಿಕ ಗೊಬ್ಬರಗಳ ಮೇಲೆ ನಾವು ಅವಲಂಬನೆ ಆದಷ್ಟು ಅಪಾಯಗಳು ಕಾದಿದ್ದೇವೆ ಅಂತನ್ಕೊಂಡು ನಾವು ತಿಳ್ಕೊಳ್ಳೇಬೇಕು. ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆಗಳು ಚೆನ್ನಾಗಿ ನಡಿಬೇಕಾದ್ರೆ ಸಾವಯವ ಗೊಬ್ಬರಗಳನ್ನು ತಪ್ಪದೇ ಪೂರೈಕೆ ಮಾಡಬೇಕು. ಸಗಣಿ ಗೊಬ್ಬರ ಅಲ್ಲದೇ ಹಸಿರೆಲೆ ಗೊಬ್ಬರ, ಮರಗಿಡಗಳ ತರಗು, ಎರೆಹುಳು ಗೊಬ್ಬರ, ಕೋಳಿ ಹಿಕ್ಕೆ, ಹಿಂಡಿ ಗೊಬ್ಬರಗಳು, ಹೀಗೆ 10-6 ಮೂಲಗಳನ್ನು ನಾವು ಹುಡುಕಂತ ಹೋದರೆ ಸಿಕ್ಕೇ ಸಿಗ್ತವೆ.

ಪಾಲಿಸಿರಿ ಜೈವಿಕ ಪದ್ಧತಿಗಳನ್ನು, ಕಾಣಿರಿ ಹತ್ತಾರು ಅನುಕೂಲಗಳನ್ನು, ಕಾಣಿರಿ ಹತ್ತಾರು ಅನುಕೂಲಗಳನ್ನು. ಜಯವಾಗಲಿ ಬದುಕಿಗೆ, ಒಳಿತಾಗಲಿ ಪರಿಸರಕ್ಕೆ, ಜಯವಾಗಲಿ ಬದುಕಿಗೆ, ಒಳಿತಾಗಲಿ ಪರಿಸರಕ್ಕೆ. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ ಕೊಡಬೇಕು. ಸಾವಯವ ಗೊಬ್ಬರಗಳನ್ನು ಇಡಬೇಕು, ವಿಷದಂತ ಪರಿಕರಗಳನ್ನು. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ. ಕೇಳುಗರೆ, ಕಾರ್ಯಕ್ರಮದ ಕೊನೆಯಲ್ಲಿ ಜೇನಿನ ಬಗ್ಗೆ ರಚನೆಯಾಗಿರುವ ಈ ಅರ್ಥಪೂರ್ಣವಾದ ಸುಮಧುರವಾದ ಹಾಡನ್ನು ನಿಮಗಾಗಿ ಪ್ರಸಾರ ಮಾಡುತ್ತಿದ್ದೀವಿ. ಜೇನನ್ನು ಬರೀ ಕೃಷಿಕರೇ ಸಾಕ್ಬೇಕಂತೇನಿಲ್ಲ, ಪಟ್ಟಣದವರು ಸಹ ತಮ್ಮ ತಾರಸಿಯಲ್ಲಿ ನೆರಳನ್ನು ಗಮನಿಸಿಕೊಂಡು ಅದಕ್ಕೆ ಸೂಕ್ತವಾದ ಜಾಗವನ್ನು ಹುಡುಕಿ ಒಂದೋ ಎರಡೋ ಮೂರೋ ಪೆಟ್ಟಿಗೆಗಳನ್ನು ಇಟ್ಕೊಂಡ್ರೆ ವರ್ಷಕ್ಕೆ 5-10 ಕಿಲೋಗ್ರಾಂ ವರೆಗೂ ಧಾರಾಳವಾಗಿ ಜೇನುತುಪ್ಪವನ್ನು ಪಡೆಯಬಹುದು. ಎಲ್ಲರೂ ಸಾಕಬೇಕಣ್ಣ, ಎಲ್ಲರೂ ಸಾಕಬೇಕಣ್ಣ.

ಆಕಾಶವಾಣಿಯು ಕೃಷಿ ಕ್ಷೇತ್ರದ ವಿವಿಧ ವಿಚಾರಗಳನ್ನು ನಿಮಗಾಗಿ ತಲುಪಿಸುತ್ತಿದೆ. ಪ್ರತಿದಿನದ ಸಂಜೆಯ ಕೃಷಿ ಪ್ರಸಾರದ ಪ್ರಾಯೋಜಕರು ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆತಿಲ್ಲದವರೇ ಇಲ್ಲ, ರೈತ ಎಂದು ಸ್ವಾರ್ಥಿ ಅಲ್ಲ. ಇಲ್ಲಿಗೆ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಶ್ರೋತೃಗಳೇ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827-230018. ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಕೂಟಲ್ಲಿ ಇಂದು ಮಡಿಕೇರಿಯಲ್ಲಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಚೇರಿಯಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮನ ಸರಳತರಲ್ಲಿ ಆಚರಣೆ ಮಾಡಿದವು. ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರವು ಸಿದ್ದರಾಮೇಶ್ವರರ ಪಟಕ್ಕೆ ಹೂನಮಾಲೆ ಹಾಕಿ ಗೌರವ ಕೊಟ್ಟರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅಕಾಡೆಮಿನ ಪುಸ್ತಕ ಪ್ರಕಟಣೆ ಯೋಜನೆ ನಡೆಯಲಿ ಪುಸ್ತಕಗಳ ಪ್ರಕಟ ಮಾಡಿಕೆ ತೀರ್ಮಾನ ಮಾಡಿದವು. ಲೇಖಕರು ಅರೆಭಾಷೆಯಲ್ಲಿ ಬರೆದ ಕತೆ, ಕವನ, ಲೇಖನ, ವಿಚಾರ ಸಾಹಿತ್ಯ, ಲಲಿತ ಪ್ರಬಂಧ, ಸಂಶೋಧನಾ ಕೃತಿಗಳಿದ್ದರೆ ಬರುವ ತಿಂಗಳ ಫೆಬ್ರವರಿ ತಾರೀಕು 15ರೊಳಗೆ ಅಕಾಡೆಮಿನ ಕಚೇರಿಗೆ ಕಳಿಸಿಕೊಡಕುತ್ತ ಅಕಾಡೆಮಿನ ರಿಜಿಸ್ಟ್ರಾರ್ ಅವರು ತಿಳಿಸಿದರು. ಕೂಡಿಗೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ನ ಹೊಸ ಉಪನಿರ್ದೇಶಕರು ಹಂಗೆ ಪ್ರಿನ್ಸಿಪಾಲ್ ಆಗಿ ಕಡೂರಿನ ಜಿ ರಂಗನಾಥ ಸ್ವಾಮಿಯು ಅಧಿಕಾರ ವಹಿಸಿಕೊಂಡರು. ವಾರದ ಕರ್ಫ್ಯೂ ಇರುವುದರಿಂದ ನಾಳೆ ಐತ್ವಾರ ಸಿದ್ದಾಪುರದಲ್ಲಿ ನಡೆಯಕಿದ್ದ ವಾರದ ಸಂತೆಯನ್ನು ರದ್ದು ಮಾಡಿದರು. ಮಡಿಕೇರಿ ಜಿಲ್ಲಾ ಪಂಚಾಯಿತಿ ಸಭಾಬಾಡಿಯಲ್ಲಿ ಕೊರೋನಾ ಕಾಯಿಲೆನ ತಡೆಗೆ ತಗೊಂಡಿರುವ ಕ್ರಮಗಳ ಕುರಿತು ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ಸಭೆಯಲ್ಲಿ ಮಂತ್ರಿಗ ಮಾತಾಡಿ ರಾಜ್ಯದಲ್ಲಿಡೀ ಕೊರೋನಾ 3ನೇ ಅಲೆ ಸುರಾವುಟು, ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕದೆ ತುಂಬಾ ಎಚ್ಚರ ತಗೊಳಕು, 3ನೇ ಅಲೆ ಒಮಿಕ್ರಾನ್ ತುಂಬಾ ಚುರುಕುಲಿ ಹಬ್ಬುತ್ತಿರುವುದರಿಂದ ಸರ್ಕಾರದ ಮಾರ್ಗಸೂಚಿಗಳನ್ನ ಕಡ್ಡಾಯಾಗಿ ಎಲ್ಲವೂ ಪಾಲನೆ ಮಾಡೋಕು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಪಡೆನ ಗಟ್ಟಿ ಮಾಡಿ ಕೊರೋನಾನ ತಡೆಯಕ್ಕೆ ಎಚ್ಚರ ತಗೊಳಕು, ಪ್ರವಾಸಿ ಜಾಗಗಳಿಗೆ ಹೋಗುವ ಪ್ರವಾಸಿಗರು 2 ಹಂತದ ಲಸಿಕೆನ ತಗೊಂಡೋಡತ್ತ ನೋಡಿಕೊಂಡು ಜಾಸ್ತಿ ನಿಗಾ ತಕಣಿ, ಗಡಿ ಪ್ರದೇಶದ ಚೆಕ್ಪೋಸ್ಟ್ಗಳಲ್ಲಿ ತಪಾಸಣೆ ಮಾಡೋಕು, 15 ವರ್ಷ ತುಂಬಿದವು ಸುರುನ ಹಂಗೆ 2ನೇ ಡೋಸ್ ಲಸಿಕೆನ ತಗೊಳಕು, ಹಂಗೆ ಮಳೆಗೆ ನಷ್ಟ ಆದ ಮನೆಗಳಿಗೆ ಪರಿಹಾರನ ಸರಿಯಾಗಿ ಕೊಡೋಕು, ಬೆಳೆ ನಷ್ಟಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಇಷ್ಟಗಂಟ 13ನೇ ಹಂತದಲ್ಲಿ 63.59 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಅರ್ಹ ರೈತರಿಗೆ ಪರಿಹಾರನ ಕೊಟ್ಟಳೋತ್ತ ಹೇಳ್ದು. ಸಭೆಯಲ್ಲಿ ಜಿಲ್ಲಾಧಿಕಾರಿ, ಹೆಚ್ಚುವರಿ ಜಿಲ್ಲಾಧಿಕಾರಿ, ಶಾಸಕರು ಸಂಬಂಧಪಟ್ಟ ಇಲಾಖೆನ ಅಧಿಕಾರಿಗ ಸೇರಿದಂಗೆ ಮುಖ್ಯ ಪಟ್ಟಾಧಿಕಾರಿಗ ಹಾಜರಾಗಿ ಸಭೆಗೆ ಮಾಹಿತಿ ಕೊಟ್ಟು ಜಿಲ್ಲೆಯಲ್ಲಿಂದು ಬೆಳಿಗ್ಗೆ 11 ಗಂಟೆಗೆ ಆಕೇರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 134 ಜನರಿಗೆ ಪತ್ತೆಯಾಗಿಟ್ಟು ಮಡಿಕೇರಿ ತಾಲೂಕಲ್ಲಿ 61, ವಿರಾಜಪೇಟೆ ತಾಲೂಕಲ್ಲಿ 42, ಹಂಗೆ ಸೋಮವಾರಪೇಟೆ ತಾಲೂಕಲ್ಲಿ 31 ಸೇರಿದಂಗೆ ಒಟ್ಟು 134 ಜನರಿಗೆ ಕಾಯಿಲೆ ತಾಗಿರುವುದು ಬೆಳಕಿಗೆ ಬಂದುಟ್ಟು ಜಿಲ್ಲೆಯಲ್ಲಿ ಇಂದಿನವರೆಗೆ 36,471 ಜನರಿಗೆ ಕಾಯಿಲೆ ಬಂದುಟ್ಟು ಇದರಲ್ಲಿ 35,507 ಜನ ಕಾಯಿಲೆ ತಾಗಿ ಬಚ್ಚಾವಾಗಳು, 92 ಕಂಟೈನ್ಮೆಂಟ್ ವಲಯಗಾವುಟ್ಟು, 526 ಸಕ್ರಿಯ ಪ್ರಕರಣಗಾವುಟ್ಟು. ಇಂದಿನವರೆಗೆ 438 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 4.41 ಔಟೂತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಮಾಹಿತಿ ಕೊಟ್ಟಳು. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಕಾರ್ಯಾಲಯದ ಜಂಟಿ ನಿರ್ದೇಶಕರನ್ನ ಖುದ್ದಾಗಿ ಕಂಬಕ್ಕೆ ಮಾಜಿ ಸೈನಿಕರು ವಾರದ ಗುರುವಾರ ಹಂಗೆ ಶುಕ್ರವಾರ ಕೆಲಸದ ಹೊತ್ತುಲಿ ಭೇಟಿ ಕೊಡಕುತ್ತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಕಡೆಯಿಂದ ನಡೆಸುತ್ತಿರುವ ರಾಜ್ಯ ವಲಯದ ಕ್ರೀಡಾ ಹೈಸ್ಕೂಲ್ ಕ್ರೀಡಾ ನಿಲಯಗಳಿಗೆ 2022-23 ಸಾಲಿಗೆ 8ನೇ ಕ್ಲಾಸ್ ಹಂಗೆ 1ನೇ ಪಿಯುಸಿಗೆ ಪ್ರತಿಭಾನ್ವಿತ ಆಟಗಾರರ ಆಯ್ಕೆ ಇದೇ ತಿಂಗಳ ತಾರೀಕು 19ಕ್ಕೆ ಕುಶಾಲನಗರ ತಾಲೂಕು ಕೂಡಿಗೆ ಸರ್ಕಾರಿ ಹೈಸ್ಕೂಲ್ನ ಆಟದ ಬಂಡಿ ನಡೆದಿತ್ತ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿದರು. ಎಲ್ಪಿಜಿ ಸಿಲಿಂಡರ್ಗಳ ಗ್ರಾಹಕರಿಗೆ ಕೊಡ್ಕನ ಗ್ರಾಹಕರಿಂದ ಜಾಸ್ತಿ ದುಡ್ಡು ವಸೂಲು ಮಾಡ್ತಿರುವ ಕುರಿತು ಸಾರ್ವಜನಿಕರಿಂದ ತುಂಬಾ ಪುಕಾರುಗ ಕೇಳಿ ಬರ್ತಾವಟ್ಟು. ಸಿಲಿಂಡರ್ಗಳನ್ನ ಕೊಡೋ ಕುರಿತು ಸರ್ಕಾರದ ಆದೇಶದಲ್ಲಿ ಗೊತ್ತು ಮಾಡಿರೋ ಕ್ರಯಗಳ ಮಾತ್ರ ಗ್ರಾಹಕರು ಕೊಡೋಕು. ಇದರ ಕುರಿತು ಎಲ್ಲ ಗ್ಯಾಸ್ ಏಜೆಂಟ್ಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಳು. ಜಾಸ್ತಿ ದುಡ್ಡು ವಸೂಲು ಮಾಡ್ರೆ ಉಪನಿರ್ದೇಶಕರ ಕಚೇರಿಗೆ ಇಲ್ಲರೆ ಅದು ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಪುಕಾರನ್ನ ಕೊಡಕುತ್ತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆನ ಉಪನಿರ್ದೇಶಕರು ತಿಳಿಸಿದಳು. ಜಿಲ್ಲೆಯಲ್ಲಿ ಬೆಳೆ ನಷ್ಟ ಸಂಬಂಧ 13ನೇ ಹಂತದಲ್ಲಿ 613 ಜನ ರೈತರ ಬ್ಯಾಂಕ್ ಅಕೌಂಟ್ಗೆ 8.71 ಕೋಟಿ ರೂಪಾಯಿ ಬೆಳೆ ಪರಿಹಾರನ ಹಾಕೊಳ್ಳೋ. ಈ ವರ್ಷ ಬೆಳೆ ನಷ್ಟ ಪರಿಹಾರ ಒಟ್ಟಾರೆ 47,757 ಜನ ರೈತರ ಬ್ಯಾಂಕ್ ಅಕೌಂಟ್ಗೆ ರೂಪಾಯಿ 63.59 ಕೋಟಿ ಪರಿಹಾರನ ಹಾಕೊಳ್ಳೋತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಮಾಹಿತಿ ಕೊಟ್ಟಳು. ಗಾಳಿಬೀಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆ ಸೇತುವೆ ಚರಂಡಿ ಸೇರಿದಂಗೆ ಸುಮಾರು 2.70 ಕೋಟಿ ರೂಪಾಯಿ ಖರ್ಚಿನ ಬೇರೆ ಬೇರೆ ತರಹದ ಅಭಿವೃದ್ಧಿ ಕೆಲಸಗಳಿಗೆ ಶಾಸಕ ಮಂಡಿ ಪಂಡಪ್ಪಿ ಅಪ್ಪಚ್ಚು ರಂಜನ ಚಾಲನೆ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-23018. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚು ಹೊಸ ಟೈಗೂನ್. ಹೆಚ್ಚು ಶಕ್ತಿಶಾಲಿ TSI ಎಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ಗಾಗಿ ಸಂಪರ್ಕಿಸಿ KPR ಕಾರ್ಸ್ ಮೈಸೂರು. ಕಾಲ್ 9611-58-6230. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೆನ್ಸ್ ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸೆನ್ಸ್ ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್ ನಿವೇಶನಗಳು ಎಲ್ಲವೂ ಅಭಿವೃದ್ಧಿ ಹೊಂದಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪಿರಿಯ ಪಟ್ಟಣದಲ್ಲಿ ಸೆನ್ಸ್ ಸಿಟಿ. ಸಂಪರ್ಕಿಸಿ 9243-00-2323. Breathe like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022-671919. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೆ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕೇಳುಗರೆ, ನಾಳೆ ಬೆಳಗ್ಗೆ 9 ಗಂಟೆಗೆ ಕೊಡವಸಿರಿಯಲ್ಲಿ ಮಕ್ಕಕ್ ಜೀವಪಾಠ ಪಾಡಿತು ಭಾಷಾಭಿಮಾನ ಬೊಳ್ತು ಒಪ್ಪಿಂಜ ಭಾಷೆರ ಬೊಳಚೆ. ಈ ವಿಷಯವಾಗಿ ಮಾತನಾಡುತ್ತಾರೆ ಡಾ ಬೊವೇರಿಯಂಡ ನಂಜಮ್ಮ ಚಿನ್ನಪ್ಪ ಅವರು. ಕೇಳಿ ನಾಳೆ ಬೆಳಗ್ಗೆ 9 ಗಂಟೆಗೆ ಕೊಡವಸಿರಿಯಲ್ಲಿ. ಆಕಾಶವಾಣಿ ಮಡಿಕೇರಿ. ಸೇವಾ ಮಾಹಿತಿ: ಕೊಳಗದಾಳು ಕಾರಳಾನ ಅಜಿನಂಡ ಸಾಬು ಭೀಮಯ್ಯ ಅಂಗ ಇಂದು ಮರಣಪಟ್ಟಿತು. 65 ಬೈತ್ರ ಅಜಿನಂಡ ಸಾಬು ಭೀಮಯ್ಯ ಅಂಗಡ ಆಕಿರಿ ಕಾರ್ಯ ನಾಳೆ ಕೊಳಗದಾಳುಳ ಅಂಗಡ ಸ್ವಂತ ಮನೆಯಲ್ಲಿ ನಡಪಾಂದು ಒಕ್ಕಕರ ಅರ್ಚಿಟ್ಟಿತು. ಮೂರ್ನಾಡು ಕುಣಂಬೂರು ಗ್ರಾಮದ ಬಿಪಿ ಅಣ್ಣು ಪೂಜಾರಿ ಅವರು ಇಂದು ನಿಧನರಾದರು. 85 ವರ್ಷ ಪ್ರಾಯದ ಬಿಪಿ ಅಣ್ಣು ಪೂಜಾರಿ ಅವರ ಅಂತ್ಯಕ್ರಿಯೆ ಇಂದು ರಾತ್ರಿ 9 ಗಂಟೆಗೆ ಸ್ವಂತ ಮನೆಯಲ್ಲಿ. ಮಕ್ಕಂದೂರು ನಿವಾಸಿ ತೂಟೇರ ಗಣಪತಿ ಅವರು ಇಂದು ನಿಧನರಾದರು. 80 ವರ್ಷ ಪ್ರಾಯದ ತೂಟೇರ ಗಣಪತಿ ಅವರ ಅಂತ್ಯಕ್ರಿಯೆ ನಾಳೆ ಸ್ವಂತ ಗ್ರಾಮದಲ್ಲಿ ನಡೆಯಲಿದೆ. ಅಮ್ಮತ್ತಿ ಹೊಸಕೋಟೆ ಗ್ರಾಮದ ಬಿಲ್ಲವರ ಚೆನ್ನಪ್ಪ ಅವರು ಇಂದು ನಿಧನರಾದರು. 62 ವರ್ಷ ಪ್ರಾಯದ ಬಿಲ್ಲವರ ಚೆನ್ನಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10 ಗಂಟೆ ನಂತರ ಹೊಸಕೋಟೆ ಗ್ರಾಮದ ಅವರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದೆನ್ನುಳ್ಳ ಚಟ್ಟಣ ದಿವ್ಯ ಪ್ರದೀಪ್. ಕೋವಿಡ್ 19 ಏರ ಪುಂಜೆನುಳ್ಳಾಂಡ ಮಾರಿಪತ್ ಕೊಡಗು ಕೇರಳ ಹದ್ದಲು ಕಡಪತರತ್ರ ಕ್ರಮ ಹೊಡ್ತೋಂಡು ಹೋಮ್ ಕ್ವಾರಂಟೈನ್ ಉಳ್ಳೆಂಗ ಪೊರಮೆ ಬರತನಕ್ಕೆ ನಿಗಡುಂಡು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತದೆ. ಮಡಿಕೇರಿರ ಜಿಲ್ಲಾ ಪಂಚಾಯತ್ ಸಭಾಬಾಡಲು ಕೋವಿಡ್ 19 ಪುಡುತಕ್ಕೆ ಕೊಂಡ ಬಪ್ಪಾಂಡ ಮೀದ ನಡೆದ ಸಭೆಯ ಕೊರವುಕಾರಿಕೆ ವಹಿಸಿತು ತಕ್ಪರ್ನದು. ಸ್ಕೂಲಲ್ಲಿ ಓರು ಕುಂಜಿಕ್ಕೆ ಕೋವಿಡ್ ಕಂಡು ಬಾತೆಂಗೆ 7 ದಿನ ಸ್ಕೂಲ್ನ ಸೀಲ್ ಡೌನ್ ಮಾಡೋಂಡು ಅಲ್ಲಿಂಜ ಅವಂಡ ಸಂಪರ್ಕ ತಿಂಜಯಂಗಳ ಕಂಡುಪಿಡಿಕೊಂಡು 7 ದಿನ ಆನಪಿಂಜೆ ಇನ್ನೊಮ್ಮ ಪರೀಕ್ಷೆ ಮಾಡಿತ ಅನ್ನೋದು ಜಿಲ್ಲಾಧಿಕಾರಿ ಸ್ಕೂಲ್ ತೊರಪಾಂಡ ಮೀದ ತೀರ್ಮಾನ ಇಡ್ತವ. ಎಲ್ಲರೂ ಕೋವಿಡ್ ನಿಯಮ ಪಾಲನೆ ಮಾಡೋಂಡು ಕೇರಳ ತುಂಜ ಕೊಡಗಕ್ಕೆ ಬಪ್ಪ ಬಸ್ ಪ್ರಯಾಣಿಕಂಗಡ ನೆಗೆಟಿವ್ ವರದಿ ಪರಿಶೀಲನೆ ಮಾಡುವಕ್ಕೆ ಕ್ರಮ ಹೊಡ್ತೋಂಡು ಒಂದು ಸಚಿವಂಗ ಅಣ್ಣುಚಿ. ಭಾಗಮಂಡಲ ಪಿಂಡ ಉಡುವಕ್ಕೆ ಪೊಲಕ 7 ಗಂಟೆಂಜ 12 ಗಂಟೆಗೆ ತನೆ ಕುಟುಂಬತ್ರ 5 ಆಳು ಪೋಯಿತು ಪಿಂಡ ಉಡೋಲು. ಈಂಡ ಕೂಡ ಶಾಂತಿ ಪೂಜೆ ಮಾಡೋಕೆ ಅವಕಾಶ ಉಂಡು. ಅನ್ನನೇ ಸಾಮಾಜಿಕ ಅಂತರ ಮಾಸ್ಕ್ ಉಡೋ ಕೂಡ ನನಗೆ ಕೋವಿಡ್ ನಿಯಮತ್ನ ಪಾಲನೆ ಮಾಡೋಣ ಅವು ಅಣ್ಣುಚಿ. ಕೋವಿಡ್ 19 ಮೀದ ಈ ಕುರಿ ಇದೇ 26 ನಡಪ ಗಣರಾಜ್ಯೋತ್ಸವತ್ರ ನಾಳೆಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸೋದು ಬೋಂಡಾಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರೇಂಗ ಎಣ್ಣಿತು. ಕೋವಿಡ್ ಉಳ್ಳಾನ ಉಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಬುಟ್ಟಿತು. ಕವಾಯತ್ಕ್ ಬೋಂಡಿಯಾನ ತಂಡ ತಯಾರು ಮಾಡಿಯವಲು ಅನ್ನನೆ ಮಡಿಕೇರಿರ ಜನರಲ್ ತಿಮ್ಮಯ್ಯ ಕಳಿಪರಂಬಲು ಕುಡಿಪ ನೀರು ಕೂಡ ನನಗೆ ಅವಶ್ಯವುಳ್ಳ ತಯಾರಿನ ಮಾಡಿಯವನು ಅವು ಅಣ್ಣುಚಿ. ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ನನಗೆ ಮುಖ್ಯ ಪಟ್ಟಂಗ ಹಾಜರಿಂಜತ್. ಎಲ್ಪಿಜಿ ಸಿಲಿಂಡರ್ನ ಗ್ರಾಹಕಂಗಡ ಮನೆಗೆ ಕೊಡಪ ಸಂದರ್ಭದಲ್ಲಿ ಗ್ರಾಹಕಗಳುಂಡು ಏರ ಪಣ ವಸೂಲಿ ಮಾಡಿ ಉಳ್ಳಾಂಡ ಮೀದ ಸಾರ್ವಜನಿಕಗಳುಂಡು ಪುಕಾರ ಕೇಟ ಬಂದಿರುಂಡು. ಸಿಲಿಂಡರ್ನ ಮನೆಗೆ ಕೊಡಪಕ್ಕೆ ಸರ್ಕಾರ ನಿರ್ಕ ಮಾಡಿತುಳ ಪ್ರಯತ್ನ ಮಾತ್ರ ಗ್ಯಾಸ್ ಏಜೆನ್ಸಿ ಪಡೆದೋಂಡು ಅನ್ನನೆ ಏರ ಪಣ ವಸೂಲಿ ಮಾಡೋದು ಕಂಡು ಬಾತೆಂಗಿ ಉಪನಿರ್ದೇಶಕಂಗಡ ಕಚೇರಿಗೆ ಅಥವಾ ಅದದು ತಾಲೂಕರ ತಹಶೀಲ್ದಾರ್ ಕಚೇರಿಗೆ ಪುಕಾರನ ಕೊಡ್ಕೊಲುಂದು ಆಹಾರ ಪಿಂಜ ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಗೌರವ್ ಕುಮಾರ್ ಶೆಟ್ಟಿ ಕೇಟಂಡಿತು. ಕೊಡಗು ಜಿಲ್ಲೆಯಲ್ಲಿ ಬೆಳೆ ನಷ್ಟಕ್ಕೆ ಸಂಬಂಧಪಟ್ಟನಕ್ಕೆ 13ನೇ ಮುಟ್ಟಲು 613 ರೈತಂಗಡ ಬ್ಯಾಂಕ್ ಖಾತೆಗೆ 8.71 ಕೋಟಿ ಪಣ ಇಟ್ಟಿತು. ಈ ಕಾಲ ಬೆಳೆ ನಷ್ಟಕ್ಕೆ ಸಂಬಂಧಪಟ್ಟನಕ್ಕೆ ಒಟ್ಟು 47,757 ಜನರ ಖಾತೆಗೆ 61.59 ಕೋಟಿ ಪರಿಹಾರತ್ನ ಆಧಾರ್ ಬೇಸ್ಡ್ ಪೇಮೆಂಟ್ರ ಮೂಲಕ ನೇರೆ ನಗದು